ಹಾಕ್ಸ್ತಿದ್ರೆ ಏನಾಗ್ತದವ? ಮಕ್ಕಳ ದೇಹದಲ್ಲಿ ಜಾಪನೀಸ್ ಎನ್ಸೆಫಾಲಿಟಿಸ್ ಅನ್ನೋ ವೈರಾಣು ಬರದಂತೆ ತಡೆಯಕ್ಕೆ ಜೇಇ ಲಸಿಕೆ ಹಾಕಿಸ್ಬೇಕು. ಇಲ್ದಿದ್ರೆ ನರ ದೌರ್ಬಲ್ಯತೆ, ಬುದ್ಧಿಮಾಂದ್ಯತೆ, ಮೂರ್ಛೆ ರೋಗ, ಶಾಶ್ವತ ಅಂಗವೈಕಲ್ಯನೂ ಉಂಟಾಗ್ಬೋದು. ಜಾಪನ ಎಲ್ಲ ಆಗ್ತಿರವ ಆ ಜೇಇ ಲಸಿಕೆನ? ಆಯ್ದ ಜಿಲ್ಲೆಗಳ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹಾಕ್ತಾರವ? ಇವತ್ತೇ ನನ್ನ ಮಗುಗೆ ಜೇಇ ಲಸಿಕೆ ಹಾಕಿಸ್ಬಿಡ್ತೀನಿ ಬಿಡವ. ಬನ್ನಿ, 15 ವರ್ಷದ ಒಳಗಿನ ಮಕ್ಕಳಿಗೆ ಜೆಇ ಲಸಿಕೆ ಹಾಕಿಸೋಣ, ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಗೆ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನೀಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ, ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು, ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೆ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ, ಕಹೀಂ ಕೋಯಿ ಠಗ್ ನಾ ಲೇ. ಅಮ್ಮಾ, ಉಸ್ ಜಮಾನೆ ಗಯೆ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ. ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತೀ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6-ಡಿಜಿಟ್ ಅಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಗೌಡ GB ಅಂತೇಳಿ. ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ನೈಸರ್ಗಿಕ ಕೃಷಿ ಯೋಜನೆ ರಿಸರ್ಚ್ ಅಸೋಸಿಯೇಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ನಿಮಗೆ ಹೇಳ್ತಕ್ಕಂಥ ವಿಚಾರ ಅಂತಂದರೆ ಅಣಬೆ ಕೃಷಿ. ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಅಣಬೆಗಳಲ್ಲಿ 4 ವಿಧಗಳಿವೆ. ಮೊದಲನೇದು ಚಿಪ್ಪಣಬೆ ಅಂತೇಳಿ. ಈ ಒಂದು ಚಿಪ್ಪಣಬೆನ ನಾವು ಆಯಿಸ್ಟರ್ ಮಶ್ರೂಮ್ ಅಂತೇಳಿ ನಾವು ಕರಿತೇವೆ. ಇದು ಫ್ಲೋರೋಟಸ್ ಸ್ಪೀಸೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನಪ್ಪಾ ಅಂತಂದರೆ ಭತ್ತದ ಹುಲ್ಲು ಬೇಕಾಗುತ್ತೆ, ಪ್ಲಾಸ್ಟಿಕ್ ಕವರ್ ಬೇಕಾಗುತ್ತೆ, ಅಣಬೆ ಬೀಜ ಬೇಕಾಗುತ್ತೆ. ಮೊದಲಿಗೆ ನಾವು ಏನ್ ಮಾಡಬೇಕಪ್ಪ ಅಂತಾರೆ, ಭತ್ತದ ಹುಲ್ಲನ್ನ 3-5 ಸೆಂಟಿಮೀಟರ್ ಉದ್ದ ಆಗಿ ನಾವು ಕಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇದನ್ನ ನಾವು 10-12 ಗಂಟೆಗಳ ಕಾಲ ತಣ್ಣೀರು ಅಥವಾ ಬಿಸಿ ನೀರಲ್ಲಿ ನೆನೆಸಬೇಕಾಗುತ್ತೆ. ಆ ನೆನೆಸಿದಂತಹ ಹುಲ್ಲನ್ನು ನಾವು ಕುದಿಸ್ಬೇಕು. ಈ ರೀತಿ ನಾವು ಬೇಯಿಸಿದಾಗ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಎಲ್ಲ ಸೂಕ್ಷ್ಮಾಣುಜೀವಿಗಳು ಸತ್ತೋಗ್ತವೆ. ಆ ರೀತಿ ಕುದಿಸಿದಂತಹ ಹುಲ್ಲನ್ನ ಶುಚಿಯಾದ ಪ್ರದೇಶದಲ್ಲಿ ಒಣಗಿಸಿ 12x18 ಸೈಜಿನ ಒಂದು ಪಾಲಿಥಿನ್ ಕವರ್ನ ತಗೊಂಡು 1 ಮುಷ್ಟಿಯಷ್ಟು ಅಣಬೆ ಬೀಜವನ್ನ ತಳಭಾಗಕ್ಕೆ ಹಾಕಿ ಅದಾದ ನಂತರ 5 ಸೆಂಟಿಮೀಟರ್ನಷ್ಟು ಎತ್ತರವಾಗಿ ಭತ್ತದ ಹುಲ್ಲನ್ನ ಹಾಕಿ ಈ ಒಂದು ಲೇಯರ್ಗಳು ಏನಿರುತ್ತೆ, ಭತ್ತದ ಹುಲ್ಲು ಮತ್ತು ಅಣಬೆಯ ಲೇಯರ್ಗಳು, ಅದನ್ನು ನಾವು ರಿಪೀಟ್ ಮಾಡ್ತಾ ಹೋಗ್ತಕ್ಕಂಥದ್ದು. 5-6 ಬಾರಿ ನಾವು ಅದನ್ನು ರಿಪೀಟ್ ಮಾಡಿದರೆ ಆ ಒಂದು ಮೇಲ್ಗಡೆ ತುದಿಯಲ್ಲಿ ನಾವು ರಬ್ಬರ್ ಬ್ಯಾಂಡ್ನ ಹಾಕಬೇಕಾಗುತ್ತೆ. ಆ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ ಕವರ್ ಏನಿರುತ್ತೆ ಆ ಕವರ್ನ ಸುತ್ತಲೂ ಸಹಿತ ನಾವು 15-20 ತೂತುಗಳನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅದರಲ್ಲಿರ್ತಕ್ಕಂಥ ಅದೇನು ಶಿಲೀಂಧ್ರ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೂಕ್ಷ್ಮಾಣುಜೀವಿ ಉಸಿರಾಟಕ್ಕೆ ಬೇಕಾಗಿರುತ್ತೆ. ಆ ರೀತಿ ನಾವು ಬ್ಯಾಗನ್ನ ರೆಡಿ ಮಾಡಿದಾಗ 18-21 ದಿನಗಳ ಕಾಲ ಇದನ್ನ ಕತ್ಲು ಕೋಣೆ ಅಥವಾ ಡಾರ್ಕ್ ರೂಮ್ ಅಂತ ಏನು ಹೇಳಿ ಕರಿತೀವಿ ಆ ರೂಮಲ್ಲಿ ಇಡ್ತಕ್ಕಂಥದ್ದು. ಆ ರೀತಿ ಇಟ್ಟಾಗ ಯಾವುದೇ ರೀತಿಯ ತೇವಾಂಶವನ್ನಾಗಲಿ ಗಾಳಿಯನ್ನಾಗಲಿ ಕೊಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. 18 ದಿನಗಳ ಕಾಲ ಅದು ಚೆನ್ನಾಗಿ ಬೆಳೆದು ಮೈಸೀಲಿಯಾ ಅಂತ ಏನು ಹೇಳಿ ಕರಿತೀವಿ ಆ ಮೈಸೀಲಿಯಾ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. 18-21 ದಿನ ಮುಗಿದ ನಂತರ ಅದನ್ನು ನಾವು ಗ್ರೋಯಿಂಗ್ ರೂಮ್ ಅಥವಾ ಕಲ್ಟಿವೇಷನ್ ರೂಮ್ ಅಂತ ಏನು ಹೇಳಿ ಕರಿತೀವಿ ಆ ರೂಮ್ಗೆ ನಾವು ಅದನ್ನ ತಗೊಂಡ್ಬಂದು ಅಲ್ಲಿ ನಾವು ನೀರು ಮತ್ತು ಗಾಳಿಯನ್ನು ಚೆನ್ನಾಗಿ ಕೊಡ್ತಕ್ಕಂಥದ್ದು. ನಮಗೆ 20-22 ದಿನಕ್ಕೆ ಅದು ಮೊಳಕೆ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ.

ಸರ್ ಪ್ರತಿನಿತ್ಯ ಸಿಗುತ್ತಲ್ಲ ಏನಾದರೂ ವರ್ಕೌಟ್ ಆಗುತ್ತೆ ಅಂತ ಹಾಕಿದ್ವಿ ಸರ್. ಆಮೇಲೆ ಒಳ್ಳೇದು, ಅದ್ರ ಜೊತೆಗೆ ಗಿಡಗಳು ಇಂಪ್ರೂವ್ ಆಗ್ತವೆ ಅಂತ ಹೇಳಿ ಮಾಡಿದ್ವಿ ಸರ್ ಸುಗಂಧರಾಜ. ಈಗ ಸುಗಂಧರಾಜ ಹೂವಿನಲ್ಲಿ ಒಳ್ಳೆಯ ಒಂದು ಇಳುವರಿ ಕಾಣಬೇಕು ಅಂತಂದ್ರೆ ಯಾವ ರೀತಿ ಕೃಷಿ ಮಾಡಬೇಕು ಅಂತ ಹೇಳಿ ಸರ್? ಎತ್ತಿನ ಬೇಸಾಯದಲ್ಲಿ ನೇಗಿಲು ಹೊಡೆಸ್ಕೊಂಬಿಟ್ಟು ಅದಕ್ಕೆ ಧನ್ಯನ ಗೊಬ್ಬರನ ಒಂದು ಎರಡು ಲೋಡ್ ಹಾಕ್ಬೇಕು, ಎರಡು ಲೋಡ್ ಏರ್ಕೊಂಬಿಟ್ಟು ಸಾಲಿಗೆ ತಟ್ಟಿಡ್ಕೊಂಡು ಸುರಿಬೇಕು ಸರ್. ಸುರಿದ್ಬಿಟ್ಟು ಅದನ್ನ ಮತ್ತೆ ಮುಚ್ಚಿ ಗೆಡ್ಡೆ ಹಾಕಿ ಮುಚ್ಚಿಬಿಟ್ಟು ಇದು ಮಾಡ್ತೀವಿ. ಈಗೆಲ್ಲ ನೀವು ದನ ಕರುಗಳನ್ನ ಸಾಕಾಣಿಕೆ ಮಾಡಿಲ್ಲ ಅಂದ್ರಿ, ಮತ್ತೆ ಕೊಟ್ಟಿಗೆ ಗೊಬ್ಬರ ಎಲ್ಲಿಂದ ತರ್ತೀರಾ ಸರ್? ಎಮ್ಮೆಗಳಿದಾವ ಒಂದ್ ನಾಲ್ಕು, ಅದ್ರ ಮೇಲೆ ಕೊಂಡ್ಕೊಂತೀವಿ ಸರ್. ಎಮ್ಮೆಯಿಂದ ಎಷ್ಟು ಸಿಗುತ್ತೋ ಅಷ್ಟು ಗೊಬ್ಬರ ನಿಮಗೆ ಸಾಕಾಗಲ್ಲ, ಬೇರೆ ಮತ್ತೆ ನೀವು ಹಣ ಕೊಟ್ಟು ತರಬೇಕಾಗುತ್ತೆ. ತರ್ತೀವಿ ಸರ್, 5,000 ರೂಪಾಯಿ ಲೋಡ್ ಹೇಳ್ತಾರೆ ಸರ್, ತಗೊಂಬರ್ತೀವಿ. ಸಾಮಾನ್ಯವಾಗಿ ಈಗ ಸುಗಂಧರಾಜ ಬೆಳಿಬೇಕು ಅಂತಂದ್ರೆ ಈಗ ಸಸಿ ಏನಿರಲ್ಲ, ಅವು ಈ ಗಡ್ಡೆ ಇರ್ತವೆ. ಈಗ ಗುಣಮಟ್ಟದ ಗಡ್ಡೆಗಳು ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ? ಯಾವುದೇ ರೋಗ ರುಜಿನ ಇರಬಾರ್ದು, ಯಾಕಂದ್ರೆ ರೋಗ ರುಜಿನ ಇರುವಂತಹ ಗಡ್ಡೆಗಳನ್ನ ನಾವು ನಾಟಿ ಮಾಡಿದ್ರೆ ಮುಂದೆ ಇಳುವರಿ ಕಾಣಕ್ಕಾಗಲ್ಲ. ಆಗಲ್ಲ ಸರ್, ಅದು ಕೊಳೆ ರೋಗ ಅಂತ ಬರುತ್ತೆ ಸರ್, ಆ ರೋಗ ಬಂತು ಅಂದ್ರೆ ಅದಿರಲ್ಲ, ಎಲ್ಲ ಸತ್ತೋಗುತ್ತೆ. ಹಂಗಾಗಿ ಇಲ್ಲಿ ಮದ್ದೇರ್ ಅಂತ ಐತೆ, ಅಲ್ಲಿ ಹೋಗಿ ಒಳ್ಳೆ ಗಡ್ಡೆ ನೋಡಿ ತಗೊಂಬರ್ತೀವಿ. ಆಮೇಲೆ ಅದಕ್ಕೇನೆ ಒಂದು ಔಷಧಿ ಬರುತ್ತೆ ಗಡ್ಡೆಗೆ, ಅದನ್ನ ಔಷಧಿ ಒಳಗೆ ಎದ್ದಾಕ್ಬಿಟ್ರೆ ಯಾವ ರೋಗನೂ ಬರಲ್ಲ. ಅಂದ್ರೆ ಈಗ ಒಳ್ಳೆ ಗಡ್ಡೆ ಇದು, ಈ ಒಳ್ಳೆ ಗಡ್ಡೆ ಅಲ್ಲ ಅಂತೇಳಿ ಯಾವ ರೀತಿ ಗೊತ್ತಾಗುತ್ತೆ ನಿಮಗೆ ಸರ್? ಅದು ಗೊತ್ತಾಗಲ್ಲ ಸರ್, ಅವ್ರು ಹೇಳಿದ್ದ ನಾವು ಕೇಳೋದಷ್ಟೇ. ನೇಗಲ್ಲಿ ಎತ್ತಿನ ಬ್ಯಾಸಲ್ಲಿ ಉಳುವೆ ಮಾಡಿ ಅದನ್ನ ಗಡ್ಡೆ ಮೇಲೆ ಎತ್ಬಿಟ್ಟು ಅದೆಲ್ಲ ಕ್ಲೀನ್ ಒಂದ್ ಸೈಡ್ಗೆ ಹಾಕಿರ್ತಾರೆ, ಅವನ್ನ ನಾವು ತಗೊಂಡು ಬರ್ತೀವಿ ಸರ್. ಈಗ ಗಡ್ಡೆ ತಂದು ಈಗ ಬೇರೆ ಒಂದು ಔಷಧಿಯಲ್ಲಿ ಅದ್ದಿ ನೀವು ನಾಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾವ ಔಷಧಿಯಲ್ಲಿ ಅದ್ದಿ ನಾಟಿ ಮಾಡ್ತೀರಾ ಸರ್? ಬಯಸ್ಟಿನ್ ಒಂದು ಕರಾಟೆ ಅಂತ ಹೇಳಿ ಬರುತ್ತೆ ಸರ್, ಆ ಔಷಧಿನ ತಳಕ್ಕೆ ಗೊಬ್ಬರ ಹಾಕಿ M45 ಪೌಡ್ರು ನಾವು ಮೂರನ್ನು ಮಿಶ್ರಣ ಮಾಡಿ ಗಡ್ಡೆಗೆ ಎದ್ದಾಕಿದ್ರೆ ಯಾರು ರೋಗನೂ ಬರಲ್ಲ. ಈಗ ಗಡ್ಡೆ ನಾಟಿ ಅಂತಂದ್ರೆ ಅಂದ್ರೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಮಾಡ್ತೀರಾ? ಒಂದು ಗಡ್ಡೆಯಿಂದ ಒಂದು ಗಡ್ಡೆಗೆ ಎಷ್ಟು ಅಂತರ ಮಾಡಿ ನಾಟಿ ಮಾಡ್ತೀರಾ ಸರ್? ಸಾಲಿಂದ ಸಾಲಿಗೆ 3 ಡಿಸ್ಟೆನ್ಸ್, ಗೆಡ್ಡೆಯಿಂದ ಗೆಡ್ಡೆಗೆ ಅದೇನು ಡಿಸ್ಟೆನ್ಸ್ ಇಲ್ಲ ಸರ್, ಅದು ದಪ್ಪ ಹಾಕಿದಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಒತ್ಕಟ್ಟಾಗಿರ್ಬೇಕಂತ ಹೇಳ್ತೀವಿ? ಹೌದು ಸರ್, ಒತ್ಕಟ್ಟಾಗಿರ್ಬೇಕು. ಈಗ ಸಾಲ ಹೊಡೆದು ನಾಟಿ ಮಾಡ್ತೀರಾ, ಏನು ಯಾವ ರೀತಿ ಮಾಡ್ತೀರಾ? ಸಾಲ ಹೊಡೆದು ಸರ್, ಎತ್ತಿನ ನೇಗಲಲ್ಲಿ ಸಾಲ ಹೊಡ್ಕೊಂಬಿಟ್ಟು ಅದನ್ನ ಒಂದು ಬೀದಿಗೆ 3 ಬರುತ್ತೆ, 3 3 ಡಿಸ್ಟೆನ್ಸ್. ಆಮೇಲೆ ಯುವಕ ಹಿಂಗೆ ಹಾಕ್ಬೇಕಾದ್ರೆ ಅದು ಡಿಸ್ಟೆನ್ಸ್ ಏನಿಲ್ಲ ಸರ್, ಎಷ್ಟು ಒತ್ತು ಹೋಗಾಕ್ತು ಅಷ್ಟು ಚೆನ್ನಾಗಿ ಬರುತ್ತೆ. ಈಗೆಲ್ಲ ಗಡ್ಡೆ ನಾಟಿ ಮಾಡ್ತಿರಲ್ಲ, ನಾಟಿ ಮಾಡಿದ್ಮೇಲೆ ಈಗ ಅದಕ್ಕೇನಾದ್ರೂ ಆ ಟೈಮಲ್ಲಿ ಈಗ ಗೊಬ್ಬರ ಇಂಥವೇನಾದ್ರೂ ಕೊಡ್ತೀರಾ? ಇಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಒಂದೇ ಕೊಟ್ಟಿರೋದು, ಮೇಲ್ ಗೊಬ್ಬರ ಏನು ಕೊಟ್ಟಿಲ್ಲ ಇನ್ನು. ಈಗ ಮೇಲ್ ಗೊಬ್ಬರ ಅಂತಂದ್ರೆ ಯಾವಾಗ ಕೊಡ್ತೀರಾ ನೀವು? ಅದು ಹುಟ್ಟಿ ಒಂದ 1.5 ಆದ್ಮೇಲೆ ಸ್ವಲ್ಪ 16-20 ತಂದು ಕೊಡ್ತೀವಿ ಸರ್. ಯೂರಿಯಾ ಕೊಟ್ಟರೆ ಬೇಗ ಕಪ್ಪು ಬಂದು ಹಾಳಾಗೋಗುತ್ತೆ, ಹಂಗಾಗಿ ಯೂರಿಯಾ ಕಡಿಮೆ. ಈಗೆಲ್ಲ ಗಡ್ಡೆ ನಾಟಿ ಮಾಡ್ತಿರಲ್ಲ, ನಾಟಿ ಮಾಡಿದ್ಮೇಲೆ ಅದಕ್ಕೆ ತೇವಾಂಶ ಬೇಕಾಗುತ್ತೆ, ಅಂದ್ರೆ ನೀರು ಯಾವ ರೀತಿ ಕೊಡ್ತೀರಾ ನೀವು? ಅದು ಊಟ ತನಕ ಸಿಂಪ್ಲರ್ ಮಾಡ್ತೀವಿ, ಆಮೇಲೆ ಹನಿ ನೀರಾವರಿ. ಈಗ ಅಡಿಕೆಯಲ್ಲಿ ಹಾಕಿದ್ರೆ ಅಂದ್ರೆ ಅದೇ ಡ್ರಿಪ್, ಇದಕ್ಕೆ ನೀವು ಬೇರೆ ಬದಲಾವಣೆ ಮಾಡ್ಕೊಳ್ತೀರಾ? ಇಲ್ಲ ಸರ್, ಡ್ರಿಪ್ ಅದಕ್ಕೆ ಬೇರೆ ಇದಕ್ಕೆ ಬೇರೆ. ಅಡಿಕೆ ಸಸಿ ಅದು 8-8 ಡಿಸ್ಟೆನ್ಸ್ ಇರುತ್ತೆ, ಇದು 3 ಇರುತ್ತೆ, ಇದಕ್ಕೆ ಹನಿ ನೀರಾವರಿ ಮಾಡ್ತೀವಿ. ಈಗೆಲ್ಲ ಹೆಚ್ಚು ನೀರು ಬೇಕಾಗುತ್ತಾ ಈ ಒಂದು ಸುಗಂಧರಾಜ ಹೂವಿನ ಬೆಳೆಗೆ? ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ನೀರಿದ್ರೆ ಬೆಳೆಯಬಹುದು ಅಂತ? ಇಲ್ಲ ಸರ್, ಸುಗಂಧರಾಜಿಗೆ ಅತಿ ಬೇಸಿಗೆಗೆ ಮಾತ್ರ ಅತಿ ಹೆಚ್ಚಿನಾಗಿ ನೀರಿದ್ರೆ ಮಾತ್ರ ಅದು ಹೂ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ಸರ್. ಈಗ ನಾಟಿ ಅಂತಂದ್ರೆ ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ? ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಮಾಡಬಹುದಾ? ಹೇಗೆ? ಜನವರಿಗೆ ನಾಟಿ ಮಾಡಿದ್ರೆ ಶ್ರಾವಣಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ತೆಳ್ಳಗೆ, ಜನವರಿ ಫೆಬ್ರವರಿಯಲ್ಲೇ ನಾಟಿ ಮಾಡೋದು ಅತಿ ಹೆಚ್ಚಿನದಾಗಿ ಸುಗಂಧರಾಜ್ ನಾಟಿ ಮಾಡೋದು. ಈಗ ನೀವು ಸುಗಂಧರಾಜ ಹೂವಿನ ಗಡ್ಡೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತಲ್ಲ? ಸರ್ ಈಗ 11 ತಿಂಗಳಲ್ಲಿದೆ ಸರ್. ಅಂದ್ರೆ ಇತ್ತೀಚೆಗೆ ನೀವು ಬೆಳೀತಾ ಇದ್ರ ಹೂವನ್ನ? ಸರ್ ಈಗ 4 ವರ್ಷದಿಂದ ಬೆಳೆದಿದ್ವಿ, ಅದು ಅಡಿಕೆ ಗಿಡ ದೊಡ್ಡದಾಯ್ತು, ತೆಗೆದಿದ್ವಿ, ಈಗ ಮತ್ತೆ ಎಕ್ಸ್ಟ್ರಾ ಮಾಡಿದೀವಿ. ಈಗ ನಿಮ್ಮ ತೋಟದಲ್ಲೇ ಈಗ ಗಡ್ಡೆ ಇದ್ವಲ್ಲ, ಅವನ್ನೇ ನೀವು ಬೇರೆ ಈಗ ಸಣ್ಣ ಗಿಡದಲ್ಲಿ ಅಡಿಕೆ ಗಿಡದಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ ಅದನ್ನೇ ತಂದು ಹಾಕ್ಬೋದಾಯ್ತಲ್ಲ ಇವು ಗಡ್ಡೆಗಳನ್ನ? ಇಲ್ಲ ಸರ್, ಇಲ್ಲೇ ಗಡ್ಡೆ ಯಾಕೆ ರೋಗ ಬಿದ್ದಿತ್ತು, ಹಂಗಾಗಿ ನಾವು ಇದನ್ನ ತೆಗೆದ್ವಿ. ಈಗೆಲ್ಲ ನೀವು ನಾಟಿ ಮಾಡಿದ್ಮೇಲೆ ಚಿಗುರು ಅಂತಂದ್ರೆ ಅದಿಲ್ಲ, ಎಷ್ಟು ದಿನಕ್ಕೆ ಬರುತ್ತೆ ಸರ್? ಅದು 31 ದಿವಸಕ್ಕೆ ಕಾಣಿಸುತ್ತೆ ಸರ್, ಭೂಮಿ ಬಿಟ್ಟು ಮ್ಯಾಕೆ ಸ್ವಲ್ಪ. ಆಮೇಲೆ ಕಳೆ ಜಾಸ್ತಿ ಆಗುತ್ತೆ, ಅವಾಗ ಕೂಲರ್ನ ಕರ್ಕೊಂಡೋಗಿ ಕಳೆ ಕಿತ್ಬಿಟ್ಟು ಆಮೇಲೆ ಎತ್ತಿನ ಬೇಸಾಯದಲ್ಲಿ ಹೊಡ್ಕೋಬೇಕು. ಈಗ ಮೊದ್ಲೇ ನೀವು ಬೇಸಾಯ ಕ್ರಮ ಮಾಡಕ್ ಬರಲ್ವಾ? 1 ಎರಡು ಗಂಟೆ ಇಂಥದ್ನ ಕಳೆ ತೆಗಿಸೋದಕ್ಕಿಂತ ಮುಂಚೆ? ಇಲ್ಲ ಸರ್, ಬರಲ್ಲ, ಅದು ಕಾಣಲ್ಲ ಸರ್, ಹುಲ್ಲಲ್ಲಿ ಗೆಡ್ಡೆ ಬೆಳೆದಿರೋದು ಅದನ್ನೆಲ್ಲ ತುಳ್ಕೊಂಡು ಹೋಗುತ್ತೆ, ಹಂಗಾಗಿ ಅದು ಕಳೆ ತೆಗೆದಲ್ಲೇ ಮಾಡಕ್ ಬರಲ್ಲ. ಈಗ ಚಿಗುರು ಬಂದಾಗ ಎಲ್ಲ ಅದ್ನಂತರ ಸಾಕಷ್ಟು ಅಂದ್ರೆ ಗೊಬ್ಬರ ನೀರು ಕೊಟ್ಟು ಎಲ್ಲ ಬೆಳೆಸಬೇಕಾಗುತ್ತೆ. ಈಗ ಚಿಕ್ಕದಿದ್ದಾಗ ಏನಾದ್ರೂ ಗಿಡಕ್ಕೆ ಏನಾದ್ರೂ ರೋಗ ರುಜಿನ ಇಂಥದ್ದೇನಾದ್ರೂ ಬರುತ್ತಾ? ಇಲ್ಲ ಸರ್, ಅಂತದ ರೋಗ ಏನು ಬರಲ್ಲ, ಅದು ಎಷ್ಟೇ ಹುಲ್ಲಿದ್ರು ರೋಗ ಏನು ಬರಲ್ಲ. ಈಗೆಲ್ಲ ರೋಗ ಅಂತಂದ್ರೆ ಸಾಮಾನ್ಯವಾಗಿ ಈ ಸುಗಂಧರಾಜ ಹೂವಿನ ಸಸಿಗೆ ಯಾವ ಯಾವ ರೋಗ ಬರುತ್ತೆ ಅಂತ ಹೇಳಿ ಸರ್? ಕೊಳೆ ರೋಗ ಒಂದು ಬರುತ್ತೆ, ಆಮೇಲೆ ಚಿಕ್ಕಿ ರೋಗ, ಚಿಕ್ಕಿ ರೋಗ ಬಂದ್ರೂ ತಡೆಯಲ್ಲ, ಕೊಳೆ ರೋಗನೇ ಅತಿ ಜಾಸ್ತಿ ಬರೋದು, ಅದಕ್ಕೆ ಕೊಳೆ ರೋಗನೇ. ಕೊಳೆ ರೋಗ ಬಂದಾಗ ಅಲ್ಲಿ ಏನು ನೀವು ಕ್ರಮ ತಗೊಳ್ತೀರಾ ಸರ್? ಇದು ತೋಟಗಾರಿಕೆ ಇಲಾಖೆಗೆ ಹೋಗ್ತೀವಿ, ಅಲ್ಲಿ ಕೇಳ್ತೀವಿ ಸರ್, ಅವ್ರು ಬರ್ಕೊಟ್ಟಿದ್ದು ಔಷಧಿ ತಂದು ಹೊಡಿತೀವಿ, ಅದಕ್ಕೂ ಕಂಟ್ರೋಲ್ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಹೋದಂಗೆ ಸರ್. ಕಂಟ್ರೋಲ್ ಬರಲ್ಲ ಅಂದ್ರೆ ಬೆಳೆನೇ ನಾಶ ಆಗುತ್ತೆ. ಬೆಳೆನೇ ನಾಶ ಆಗುತ್ತೆ ಅಂದ್ರೆ ಆ ರೋಗ ಬರೋದು ಅಂತಂದ್ರೆ ಸಸಿ ಯಾವ ಹಂತದಲ್ಲಿ ಇದ್ದಾಗ ಬರುತ್ತೆ ಸರ್? ಅದು

ಗೆಜ್ಜೆ ಗಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ.